ವೇಗದಲ್ಲಿ ಸುಲಭದಲ್ಲಿ ಅದರ ತರಬೇತಿಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆಯೇ ಕಂಗು, ಕಂಗಿನ ಮತ್ತೆ ಕೆಲವು ರೋಗಗಳು, ಅದಕ್ಕೆ ಕೂಡ ನಾವು ಮೆಷಿನರಿ ಮೇಲೆವರೆಗೆ ಎತ್ತುವಂತ ಇದು ಸ್ಪ್ರೇಯರ್ ಇದೆ, ಅದರ ದೋಟಿ ಇದೆ. ಆ ದೋಟಿ ಸ್ಪ್ರೇಯರ್ನಲ್ಲಿ ಅದರ ಡೆಮಾನ್ಸ್ಟ್ರೇಷನ್ ಕೂಡ ನಾವು ಮಾಡಿದ್ದೇವೆ. ಮಾತ್ರ ಅದಲ್ಲದೆ ನಮ್ಮ ಉಳುಮೆ ಆಗಿರುವಂತಹ ಹಲವು ತರದ ಮೆಷಿನ್ಗಳು, ಈಗ ತಂತ್ರಜ್ಞಾನ ಜಾಸ್ತಿ ಆಯಿತು, ಯಂತ್ರಗಳು ಜಾಸ್ತಿ ಆಯಿತು. ಈಗ ಕೊಯ್ಲಿಕ್ಕೇನು ಒಂದೇ ಜನ ಸಾಕು, ಬಾಕಿ ಎಲ್ಲ ಅದನ್ನೆಲ್ಲ ನಾವು ಅದನ್ನು ತರಬೇತಿಯನ್ನು ನಾವು ಕೊಡ್ತೇವೆ. ಪ್ರಾಕ್ಟಿಕಲ್ ಆಗಿ ಕೊಡಲಿಕ್ಕೆ ನಮಗೆ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಇದೆ, ಆದರೆ ಒಂದು ರೂಮು ಮಾತ್ರ ಫರ್ನಿಷ್ ಆಗಿದೆ. ನಮ್ಮ ಶಾಸಕರು ಅವರು ಒಂದು ರೂಮು ಕೂಡ ಫರ್ನಿಷ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಾದರೆ ನಮಗೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೂಡ ಅಲ್ಲಿ ಕೊಡಬಹುದು. ಇದಲ್ಲದೆ ನೀವು ಟ್ರೈನಿಂಗ್ ಅನ್ನುವಂಥದ್ದು ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಅಂತ ಹೇಳಿ, ಹೌದು, ತರಬೇತಿ ಕೊಡುವಂತ. ಹೌದು, ನೀವು ಕೆಲವು ತರಬೇತಿಗಳನ್ನೆಲ್ಲ ಕೊಡ್ತಾ ಇದ್ದೀರಿ, ಯಾವ್ಯಾವ ವಿಭಾಗದಲ್ಲೆಲ್ಲ ಏನೇನು ತರಬೇತಿಯನ್ನು ಇಷ್ಟುವರೆಗೆ ಕೊಟ್ಟಿದ್ದೀರಿ? ನಾವು 2017 ನಂತರ ಸುಮಾರು 100 ಹೆಚ್ಚು ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಕೃಷಿಯ ಅನುಬಂಧವಾದಂತಹ ಮತ್ತೆ ಕೀಟರೋಗ ನಿಯಂತ್ರಣ, ಪಶು ಪರಿಪಾಲನೆ, ಮೊಲ ಸಾಕಣೆ ಹಾಗೂ ಕೋಳಿ ಸಾಕಣೆ ಈಗಿರುವುದನ್ನೆಲ್ಲ ಕೊಟ್ಟಿದ್ದೇವೆ. ಈ ಕಳೆದ ವಾರದಲ್ಲಿ ನಾವೊಂದು ಜ್ಯಾಕ್ ಫ್ರೂಟ್, ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಕಾಣುವಂತಹ ಸುಮಾರು ವೆರೈಟೀಸ್ ಆಫ್ ಜ್ಯಾಕ್ ಅಥವಾ ಹಲಸಿನ ಹಣ್ಣು ಇದೆ. ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ಅಥವಾ ಗ್ಲೋಬಲ್ ಜ್ಯಾಕ್ ಫ್ರೂಟ್ ಅಂಬಾಸಡರ್ ಶ್ರೀ ಪಟ್ರೆ ಅವರನ್ನು ಕರೆದು ಅವರ ಮುಖಾಂತರ ನಾವು ಕೃಷಿಕರಿಗೆ ಒಂದು ಪ್ರೊಸೆಸಿಂಗ್ನ ಕುರಿತಾಗಿ, ಹಲಸಿನ ಹಣ್ಣು ಅದರ ಪ್ರೊಸೆಸಿಂಗ್, ಅದರ ಮೌಲ್ಯವರ್ಧಿತವಾದಂತಹ ಏನೆಲ್ಲ ಮಾಡಬಹುದು ಅಂತೇಳಿ ಒಂದು ದಿನದ ಟ್ರೈನಿಂಗನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಈ ಜ್ಯಾಕ್ ಫ್ರೂಟ್ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಧಾನವಾಗಿ ಹಲವು ಮನೆಯಲ್ಲಿದೆ, ಸುಮ್ಮನೆ ಕೊಳತು ಹೋಗ್ತದೆ. ಅದಕ್ಕೆ ಒಂದು ರೂಪರೇಖೆ ಕೊಟ್ಟವರು ಶ್ರೀಪಟ್ರಿ ಅವರು. ಅವರನ್ನು 18 ಮೇಲೆ ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ನಲ್ಲಿ ಬಂದಿದ್ದಾರೆ. ಆದ ಕಾರಣ ಅವರು ಓಲ್ಡ್ ಜ್ಯಾಕ್ ಫ್ರೂಟ್ ಅಂಬಾಸಡರ್ ಕೂಡ ಆಗಿದ್ದಾರೆ. ಅವರನ್ನು ಕೂಡ ಸೇರಿಸಿಕೊಂಡು ನಾವು ಏಪ್ರಿಲ್ನಲ್ಲಿ ಲಾಸ್ಟಿಗೆ ಒಂದು ಇಂಟರ್ನ್ಯಾಷನಲ್ ಜ್ಯಾಕ್ ಫ್ರೂಟ್ ಫೆಸ್ಟ್ ನಡೆಸಬೇಕು ಅಂತೇಳಿ ನಮಗೆ ಒಂದು ಅಂದಾಜು ಇದೆ ಸರ್. ಅದರಲ್ಲಿ ಹಲವು ವಿಧದ ಜ್ಯಾಕ್ ಫ್ರೂಟ್ನ ಉತ್ಪನ್ನಗಳು ಹಾಗೆಯೂ ಜ್ಯಾಕ್ ಫ್ರೂಟ್ ಎಕ್ಸಿಬಿಷನ್ ಇದೆಲ್ಲ ಅದರಲ್ಲಿ ಸೇರಿಸಲಿಕ್ಕೆ ಬೇಕಾಗಿ ನಾವು ನೋಡ್ತೇವೆ. ಜ್ಯಾಕ್ ಫ್ರೂಟ್ ಅನ್ನುವಂಥದ್ದು ಅಥವಾ ಹಲಸು ಅನ್ನುವಂಥದ್ದು ನಮ್ಮ ಈ ಕರಾವಳಿ ಭಾಗದಲ್ಲಿ ಸುಮ್ಮನೆ ಹೋಗ್ತಾ ಉಂಟು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಹೌದು, ಇದನ್ನು ಸಂಗ್ರಹ ಮಾಡಿಯೋ ಅಥವಾ ಅದನ್ನು ತೆಗೆದೋ ಮನೆಯಲ್ಲೇ ಅದನ್ನು ವ್ಯಾಲ್ಯೂ ಅಡಿಷನ್ ಅಥವಾ ಮೌಲ್ಯವರ್ಧನೆ ಮಾಡಬಹುದು. ರೈತರು ಇದನ್ನು ಈಗ ಮಾಡ್ತಾ ಇದ್ದಾರಾ? ಎಷ್ಟರ ಮಟ್ಟಿಗೆ ಇದು ಸಕ್ಸಸ್, ಇಷ್ಟರವರೆಗೆ ಎಷ್ಟರ ಮಟ್ಟಿಗೆ ಇದಾಗಿದೆ? ಹಲವು ಮನೆಗಳಲ್ಲೂ ಇದ ಒಂದು ವ್ಯವಸಾಯ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಹಲಸಿನ ಚಿಪ್ಸ್, ಹಲಸಿನ ಹಪ್ಪಳ, ಮತ್ತು ನಮ್ಮ ಈಗ ಶ್ರೀಪಡ್ರಿಯವರು ಒಡಿಶಾದಿಂದ ಒಂದು ತಂದ ತಂತ್ರಜ್ಞಾನ ಅಂತ ಹೇಳಿದರೆ ನಮ್ಮ ಗುಜ್ಜೆ ಟೆಂಡರ್ ಜ್ಯಾಕ್ ಫ್ರೂಟ್ ದೋಸೆ, ಟೆಂಡರ್ ಜ್ಯಾಕ್ ಫ್ರೂಟ್ ದೋಸೆ, ಇದನ್ನು ನಾವು ಈ ಟ್ರೈನಿಂಗಿನ ದಿವಸ ಮಾಡಿ ಜನರಿಗೆ ಭಾರಿ ಖುಷಿ ಆಯಿತು. ಅದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ನಾವು ಕೂಡ ಮಾಡಿ ನೋಡಿದ್ದೇವೆ. ನಾನು ಈಗ ಮನೆಯಲ್ಲಿ ಗುಜ್ಜೆಯ ದೋಸೆಯನ್ನು ಮಾಡಿಕೊಂಡಿದ್ದೇವೆ. ಭಾರಿ ಒಳ್ಳೆ ಪ್ರೋಟೀನೇಶದ ಅಂತ ಒಂದು ನಮ್ಮ ಹಲಸಿನ ಹಣ್ಣಿನ ಮೌಲ್ಯವರ್ಧನೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಹಲವು ರೈತರು ಇದನ್ನು ಅವಲಂಬಿಸಿಕೊಂಡು ಮುಂದಕ್ಕೆ ಬರುತ್ತಾರೆ. ಇನ್ನೂ ಕೂಡ ಬಂದರು, ಈಗಲೂ ಇದ್ದಾರೆ. ಇದರ ಮೌಲ್ಯವರ್ಧನೆಯ ಬಗ್ಗೆ ನೀವೊಂದು ಒಳ್ಳೆಯ ಒಂದು ಸೆಮಿನಾರ್ ಅನ್ನ ಮತ್ತೆ ಒಂದು ಎಕ್ಸಿಬಿಷನ್ ಅನ್ನ ಮಾಡುವ ಯೋಚನೆಯಲ್ಲಿ ಇದ್ದೀರಿ. ಹೌದು, ಇದಕ್ಕೆ ಯಾವ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ದೀರಿ ಮತ್ತೆ ರೈತರ ಪಾರ್ಟಿಸಿಪೇಷನ್ ಇದರಲ್ಲಿ ಹೇಗೆ? ನಮ್ಮ ಈಗಿನ ಅವಸ್ಥೆಯಲ್ಲಿ ನಮ್ಮ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ನಾವು ಪರ್ಮನೆಂಟ್ ಆಗಿ ಆ 3 ಮಾತ್ರ ಇರೋದು. ನಾವು ಇದಕ್ಕೆ ಒಂದು ಜನಕೀಯ ಕಮಿಟಿಯನ್ನು ಮಾಡಿ ಶ್ರೀಪಡ್ರೆಯವರನ್ನು, ಎ ಕೆ ಎಂ ಅಶ್ರಫ್ ಶಾಸಕರನ್ನೆಲ್ಲ ಅಡ್ವೈಸರ್ ಆಗಿ ಮಾಡಿಕೊಂಡು ನಮಗೆ ರೈತರ ಕೂಡ ಅವರನ್ನು ಕೂಡ ಸೇರಿಸಿಕೊಂಡು ನಾವೊಂದು 2 ಟ್ರೈನಿಂಗ್ ಪ್ಲಸ್ ಎಕ್ಸಿಬಿಷನ್ ಇಂಟರ್ನ್ಯಾಷನಲ್ ಜ್ಯಾಕ್ ಫ್ರೂಟ್ ಫೆಸ್ಟ್ ಅಂತ ಹೇಳುವ ರೀತಿಯಲ್ಲಿ ಏಪ್ರಿಲ್ ಲಾಸ್ಟ್ ವೀಕಿನಲ್ಲಿ ಮಾಡಲಿಕ್ಕೆ ನಾವು ಅಂದಾಜು ಮಾಡಿದ್ದೇವೆ. ಅದಕ್ಕೆ ಎಲ್ಲ ಸಹಕಾರಗಳು, ಊರಿನವರು, ರೈತರು ಹಾಗೂ ಈ ನಮ್ಮ ಗ್ರಾಮ, ಬ್ಲಾಕ್, ಜಿಲ್ಲಾ ಪಂಚಾಯತ್ ಹಾಗೆ ಗಣ್ಯ ವ್ಯಕ್ತಿಗಳಂತ ನಮ್ಮ ಶ್ರೀಪಡ್ರೆ ಮತ್ತು ಶ್ರೀ ಡಾಕ್ಟರ್ ಜಯಪ್ರಕಾಶ್ ಕ್ಯಾಂಪ್ಕೋ ಡೈರೆಕ್ಟರ್, ಎ ಕೆ ಎಂ ಅಶ್ರಫ್ ಆಗಿದ್ದವರು ಎಲ್ಲರೂ ಇದಕ್ಕೆ ಸೇರಿಸಿಕೊಂಡು, ಒಟ್ಟಿ ಸೇರಿಸಿಕೊಂಡು ನಾವು ಇದನ್ನು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಗ್ರಹಿಸಿದ್ದೇವೆ. ಮುಖ್ಯವಾಗಿ ಈ ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಹೇಳುವಾಗ ಅವರಿಗೆ ಜನರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಒಂದು ಬಹಳ ಮುಖ್ಯ. ಹೌದು, ಜನರ ಇನ್ಫಾರ್ಮೇಷನ್ ಇತ್ತೀಚಿನ ದಿನಗಳಲ್ಲಿ ಏನಂತ ಹೇಳಿದರೆ ನಮ್ಮ ಕರಾವಳಿ ಭಾಗದಲ್ಲಿ ಕೆಲವೆಲ್ಲ ಕೃಷಿಗಳು ಕಣ್ಮರೆ ಆಗ್ತಾ ಇದೆ. ಹೌದು, ಉದಾಹರಣೆಗೆ ಭತ್ತದ ಕೃಷಿ, ಇದರಿಂದ ಏನಾಗಿತ್ತು ಅಂತ ಹೇಳಿದರೆ ಅದರ ಬದಲು ಕಮರ್ಷಿಯಲ್ ಕ್ರಾಪ್ಗಳು ಸೇರಿದ್ದಾವೆ. ಅದು ತಪ್ಪಾಗಿ ಅಲ್ಲ, ಯಾಕಂತ ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಇದೆ ಅನ್ನೋ ಕಾರಣಕ್ಕೆ. ಆದರೆ ನಮ್ಮ ಆಹಾರ ಬೆಳೆಗಳನ್ನು ಕೂಡ ಬೆಳೆಸುವಂಥದ್ದು ಮುಖ್ಯ. ಇಂಥ ರೀತಿಯಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್, ನಿಮ್ಮ ಆರ್ಗನೈಸೇಷನ್ ಏನು ಕ್ರಮಗಳನ್ನು ಕೈಗೊಳ್ತಾ ಉಂಟ ಅಂತ? ಒಂದು ಒಂದು ಪ್ರಾಬ್ಲಮ್ ಆಗ್ತದೆ ಈಗ ಅಂತ ಹೇಳಿದರೆ, ಭತ್ತದ ಕೃಷಿ ಅಳಿದು ಹೋಗ್ಲಿಕ್ಕೆ ಶುರು ಆಗಿದೆ ಕರಾವಳಿ ಪ್ರದೇಶದಲ್ಲಿ. ನಾವು ಅದಕ್ಕೆ ಕೃಷಿ ಭವನದ ಮುಖಾಂತರ, ನಮ್ಮದಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಮುಖಾಂತರ ಅದಕ್ಕೆ ಸಬ್ಸಿಡಿ ಎಲ್ಲ ಕೊಡ್ತಾರೆ ಅಂತ ಹೇಳಿದರೆ, ಪಾಡಶೇಖರ ಕಮಿಟಿ ಅಂತ ಹೇಳ್ತೇವೆ, ಗದ್ದೆ ಸುಮಾರು ಗದ್ದೆಯವರು ಒಟ್ಟಿಗೆ ಸೇರಿಸಿ ಅದಕ್ಕೆ ಟ್ರ್ಯಾಕ್ಟರ್ ಟಿಲ್ಲರ್ ಅದೆಲ್ಲ ಸಬ್ಸಿಡಿ ಇದರಲ್ಲಿ ಕೊಡುತ್ತಾರೆ, ಹಾಗೂ ಅವರಿಗೆ ಇನ್ಸೆಂಟಿವ್ ಕೂಡ ಕೊಡುತ್ತಾರೆ. ನಮ್ಮದಿಂದ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೇವೆ, ಹೊಸ ಟೆಕ್ನಾಲಜಿಯನ್ನು ಹೇಗೆ ಬಳಕೆ ಮಾಡಬಹುದು ಅಂತ ಹೇಳಿಕೊಂಡು ಅವರಿಗೆ ತರಬೇತಿಯನ್ನು ನಾವು ಕೊಡುತ್ತೇವೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಹೇಳಿದ ಕೂಡಲೇ ನಿಮ್ಮ ಎಲ್ಲ ವಿಷಯಗಳು ಕೂಡ ಅಥವಾ ಸೈಂಟಿಫಿಕ್ ಅಲ್ಲಿ ಯಾವ್ಯಾವ್ದನ್ನೆಲ್ಲ ನಿಮ್ಮ ಸೈಂಟಿಸ್ಟ್ಗಳು ಮಾಡಿದ್ದಾರೋ ಅದನ್ನು ರೈತರಿಗೆ ತಲುಪಿಸುವಂಥದ್ದು ಒಂದು. ಇದಕ್ಕಾಗಿ ತಂತ್ರಜ್ಞಾನ, ಮೊದಲಾದರೆ ನಾವು ಪ್ಯಾಂಪ್ಲೆಟ್ಗಳು ಬುಕ್ಗಳನ್ನು ಎಲ್ಲ ಮಾಡಿ ರೈತರಿಗೆ ಕೊಡ್ತಾ ಇದ್ದೆವು. ಈಗ ತಂತ್ರಜ್ಞಾನದ ಅಂದರೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಇದ್ದದ್ರಿಂದ ನೀವು ಅದರಲ್ಲಿ ಇದನ್ನು ಆಕ್ಟಿವಿಟೀಸ್ಗಳನ್ನು ಹಾಕುವಂಥದ್ದು ಅಥವಾ ಈ ಥರ ಪ್ಯಾಂಪ್ಲೆಟ್ ಮಾಡುವಂಥದ್ದು ಇಂಥದ್ದು ಮಾಡ್ತೀರಾ ಹೇಗೆ? ಹೌದು ಸರ್, ನಾವು ಈಗ 2022 ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಇಯರ್ ಅಂತೇಳಿ ಸಿರಿಧಾನ್ಯದ, ನಾವು ಆ ವರ್ಷ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಅಥವಾ ಸಿರಿಧಾನ್ಯದ ವರ್ಷ ಆದ ಕಾರಣ ನಾವು ಇದಕ್ಕೆ ಬೇಕಾಗಿ 2 ಬುಕ್ಲೆಟನ್ನು, ಒಂದು ಇಂಗ್ಲೀಷ್ನಲ್ಲೂ ಹಾಗೂ ಒಂದು ಕನ್ನಡದಲ್ಲೂ ಕೂಡ ಮತ್ತೊಂದು ಮಲಯಾಳದಲ್ಲೂ, ಮೂರು ಭಾಷೆಯಲ್ಲಿ ಬುಕ್ಲೆಟನ್ನು ಮಾಡಿ ಕೊಟ್ಟಿದ್ದೇವೆ. ಮಾತ್ರ ಅಲ್ಲ, ಟ್ರೈನಿಂಗನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸಿರಿಧಾನ್ಯವನ್ನು ಹೇಗೆ ಬಳಕೆ ಮಾಡಬಹುದು, ಹೇಗೆ ಕೃಷಿ ಮಾಡಬಹುದು, ಅದರ ಯಾವುದೆಲ್ಲ ವೆರೈಟಿಗಳುಂಟು ಸಿರಿಧಾನ್ಯದಲ್ಲಿ, ಅದರ ಗುಣಗಳು ಯಾವುದು ಅಂತ ಹೇಳಿಕೊಂಡು ಒಂದು 2 ದಿವಸದ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಮಾತ್ರ ಅಲ್ಲ, ಈ ಕೇಳುವವರಿಗೆ ವಾಟ್ಸಪ್ನಲ್ಲಿ ಅದರ ಈ ಬುಕ್ಲೆಟನ್ನು ನಾವು ಕೊಡುತ್ತೇವೆ. ಈ ಟ್ರೈನಿಂಗ್ ಅನ್ನ ತಗೊಂಡವರು ಸಿರಿಧಾನ್ಯವನ್ನ ಬೆಳೆಸುವಂತ ಪ್ರಯತ್ನ ಏನಾದ್ರು ಮಾಡಿದ್ದಾರೆ ಸರ್? ಈಗ ಕಾಸರಗೋಡು ಜಿಲ್ಲೆಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟೀಸ್ನವರು ಗವರ್ನಮೆಂಟ್ ಆಫ್ ಕೇರಳ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರಿಂದ ಸಬ್ಸಿಡಿ ಮಾಡಿ ಅದಕ್ಕೆ ಈಗ ಸಿರಿಧಾನ್ಯವನ್ನು ಮಾತ್ರ ಮಾಡಿ ಈ ಒಂದು ಸ್ಕೀಮ್ ಈಗ ಹೋಗಿಕೊಂಡು ಇದೆ. ಅದು ಸಿರಿಧಾನ್ಯದ ಇಂಡಿವಿಜುವಲ್ ಅಲ್ಲ, ಕಮ್ಯುನಿಟಿ ಬೇಸಿಸ್ ಆಗಿ. ಹೌದು, ಮಾತ್ರ ಅಲ್ಲ, ಹಲವು ಕೃಷಿಕರು ನಮ್ಮಲ್ಲಿಂದ ಬಿತ್ತನ್ನು ತೆಕ್ಕೊಂಡು ಹೋಗಿದ್ದಾರೆ. ಹೌದು, ಬೇರೆ ಬೇರೆ ಬೇರೆ ಬೇರೆ ಯಾವ್ಯಾವ ಸಿರಿಧಾನ್ಯ ಅಂತ ಹೇಳಿದ್ರೆ, ನಮ್ಮ ರಾಗಿ ಇದೆ, ಮತ್ತೆ ಕೋಡೋ ಮಿಲ್ಲೆಟ್, ಫಿಂಗರ್ ಮಿಲ್ಲೆಟ್ ಅಂತ ಹೇಳಿ ಹಲವು ಹಲವು ಸಿರಿಧಾನ್ಯಗಳಿವೆ ಸರ್. ಅವೆಲ್ಲ ತಗೊಂಡು ಹೋಗಿದ್ದಾರೆ. ಮತ್ತೆ ಈ ಎಕ್ಸ್ಟೆನ್ಷನ್ ಸೆಂಟರ್ ಮುಂದಿನ ದಿವಸಗಳಲ್ಲಿ ಏನಾದರೂ ಕೂಡ ಹೊಸ ಯೋಜನೆಗಳನ್ನೇನಾದರೂ ಹಾಕ್ಕೊಂಡಿದ್ಯಾ? ಹೊಸ ಯೋಜನೆ ಇದೆ ಸರ್. ಒಂದನೇದು ಹೇಳಿದ್ರೆ, ನಾವು ಪಾಪ್ಯುಲರೈಸೇಷನ್ ಆಫ್ ಜ್ಯಾಕ್, ಅದು ಹಲವು ವೆರೈಟಿಯನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ಗ್ರಾಫ್ಟ್ ಮಾಡಿ ಕೊಡುವಂತಹ, ನಮ್ಮ ಈಗ ಸುಮಾರು 20 ತಳಿ ಇದೆ, ಆದರೂ ಇನ್ನೂ ಕೂಡ ಕಲೆಕ್ಟ್ ಮಾಡಿ ಅದನ್ನು ಪಾಪ್ಯುಲರೈಸ್ ಮಾಡಬೇಕು. ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಜ್ಯಾಕ್ ಫ್ರೂಟ್ ಫೆಸ್ಟ್ ಅನ್ನು ಕಂಡಕ್ಟ್ ಮಾಡಬೇಕು. ಇದು ಕೂಡದೆ ನಾವು ಹೇಳಿದ್ದೇವೆ, ಅಲ್ಲೊಂದು ಕ್ಲಸ್ಟರ್ ಅಥವಾ ಒಂದು ಯೂನಿಟನ್ನು ತೆರೆದು ಅವರಿಗೆ ಗ್ರಾಫ್ಟಿಂಗ್ ಮತ್ತು ಬಡ್ಡಿಂಗನ್ನು ಕಲಿಸಿ ಅವರಿಗೂ ಕೂಡ ಇನ್ಕಮ್ ಬರುವಂಥ ರೀತಿಯಲ್ಲಿ ನಾವು ಇದನ್ನು ಪಾಪ್ಯುಲರೈಸ್ ಮಾಡಲಿಕ್ಕೆ, ಬಡ್ಡಿಂಗ್ ಅನ್ನು ಗ್ರಾಫ್ಟಿಂಗನ್ನು ಹೊರಗೆ ಮಾರಲಿಕ್ಕೆ ಬೇಕಾಗಿ ಥ್ರೂ ನಮ್ಮ ಗ್ರಾಮ ಬ್ಲಾಕ್ ಆ್ಯಂಡ್ ಜಿಲ್ಲಾ ಪಂಚಾಯತ್ನ ಮುಖಾಂತರ ಯೋಜನೆಯನ್ನು ಇದೆ ನಮಗೆ. ಇತ್ತೀಚಿನ ದಿನಗಳಲ್ಲಿ ರೈತರ ಒಂದು ಸಂಘಟನೆಗಳು ತುಂಬ ಕಾರ್ಯಪ್ರವೃತ್ತವಾಗಿವೆ. ಎಫ್ ಪಿ ಒಗಳು ಈ ಮುಖ್ಯವಾಗಿ ತುಂಬ ಕಡೆಗೆ ಆಗಿದ್ದಾವೆ. ಆ ಥರದ ಎಫ್ ಪಿ ಒಗಳು ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕೂಡ ವಿಶೇಷವಾದಂಥ ಕೆಲಸಗಳನ್ನು ಮಾಡ್ತಾ ಇರುವುದು, ನೀವು ಸಹಾಯ ಮಾಡುವಂಥದ್ದು ಇದೆಯಾ ಸರ್? ಎಫ್ ಪಿ ಒಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಗಿರುವಂತಹ ಒಂದು ವ್ಯವಸ್ಥೆ ಇಲ್ಲ ಸರ್. ನಮಗೆ ಅವರಿಗೆ ಏನಾದರೂ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಅವರು ಬಂದರೆ ನಾವು ಕೊಡುವಂತಹ ವ್ಯವಸ್ಥೆನ ನಾವು ಮಾಡ್ತೇವೆ ಫ್ರೀ ಆಫ್ ಕಾಸ್ಟ್. ಅಲ್ಲ, ನಾವು ಅವರಿಗೆ ಸಹಾಯ ಮಾಡುವಂತ ಒಂದು ಇದು ನಮ್ಮ ಸಿಸ್ಟಮ್ನಲ್ಲಿ ಇಲ್ಲ ಇಲ್ಲ. ಅದು ಥ್ರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ಸಹಾಯ ಮಾಡ್ತಾರೆ. ಈಗ ವರ್ಕ್ ಅಡಿಯಲ್ಲಿ ಒಂದು ಇಂಪ್ಲಿಮೆಂಟ್ಸ್, ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಇರುವಂತಹ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಎಫ್ ಪಿ ಒ ಇದೆ, ಅದೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಡ್ತಾರೆ ಸಬ್ಸಿಡಿ, ಅದನ್ನೆಲ್ಲ ಕೊಡ್ತಾರೆ. ನಮ್ಮ ಗವರ್ಮೆಂಟ್ ಆಫ್ ಕೇರಳ ಪ್ಲಾನಿಂಗ್ ಬೋರ್ಡ್ ಕಳೆದ ವರ್ಷ 2023-24 ಒಂದು ಪ್ರಾಜೆಕ್ಟ್, 500,000 ಪ್ರಾಜೆಕ್ಟನ್ನು ನಮಗೆ ನಾವು ಬರೆದ ನಂತರ ಸಿಕ್ಕಿದೆ. ಅದು ಪಾಪ್ಯುಲರೈಸೇಷನ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಆಫ್ ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತೇಳಿ, ಅದು ನಾವು ಒಂದು ವಾರ್ಚರ್ ಮಾಡಿದ್ದೇವೆ. ಸುಮಾರು 70 ಹೆಚ್ಚು ವಿದೇಶಿಯಾದಂತಹ ಫ್ರೂಟ್ ಪ್ಲಾಂಟ್ಸ್ ನಮ್ಮ ETC ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ಇದೆ. ಯಾವ್ಯಾವುದು ಮುಖ್ಯವಾಗಿ ಅದು ನೋಡಿ, ನಮ್ಮ ಪ್ರಧಾನವಾಗಿರುವಂತಹ ಅಂತ ಹೇಳಿದರೆ ವೆಲ್ವೆಟ್ ಆ್ಯಪಲ್, ಪಲ್ಸಾನ್, ಮಲಬಾರ್ ವಾಲ್ನಟ್, ಸುರಿನಾಮ್ ಚೆರಿ, ಹಾಗೂ ರೋಸ್ ಆ್ಯಪಲ್, ರಂಬುಟಾನ್, ಮಿಲ್ಕ್ ಫ್ರೂಟ್, ಕಕ್ಜಮ್, ರೊಲೀನಿಯಾ, ಒಲಸಾಪೋ ಅಂತಹ ಇರುವಂಥ ಸುಮಾರು ಹಲವು ವಿದೇಶಿ ಥರದ

जय दुर्गे दुर्गति परिहारिणी जय दुर्गे दुर्गति परिहारिणी शुंभविदारिणी माता भवानी जय दुर्गे दुर्गति परिहारिणी परिहारिणी